ಇತ್ತೀಚಿನ ದಿನಗಳಲ್ಲಿ ಸ್ಥೂಲಕಾಯ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಹಾಗಾಗಿ ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರೋದ್ರಿಂದ ಅಂತಹ ಸ್ಥೂಲಕಾಯ ವ್ಯಕ್ತಿಗಳಿಗೆ ಒಳ್ಳೆಯದು. ಮತ್ತಿನ್ನು ಮಧುಮೇಹ ಅಂತಲೂ ಹೇಳೋದೆ ಬೇಡ ಬಿಡಿ, ಎಲ್ಲರಿಗೂ ಒಂದು ರೀತಿ ಶುಗರ್ ಶುಗರ್ ಅಂತ ಇದ್ದಾರೆ. ಅಂಥವ್ರಿಗೆ ಇದರಲ್ಲಿ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ ಬಹಳ ಕಡಿಮೆ ಇರೋದ್ರಿಂದ ಅವರಿಗೆ ಒಳ್ಳೆಯದು. ಮತ್ತು ಹೃದಯ ರೋಗಿಗಳಿಗೂ ಸಹ ಇದು ಬಹಳ ಒಳ್ಳೆಯದು, ಯಾಕೆಂದರೆ ಇದರಲ್ಲಿ ಕೊಬ್ಬಿನಾಂಶ ಅಂತೂ ಇಲ್ಲೇ ಇಲ್ಲ. ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಹೊಂದಿರೋದ್ರಿಂದ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಇದು ತುಂಬ ಒಳ್ಳೆಯ ಆಹಾರ. ಇನ್ನು ಜೊತೆಗೆ ಕಬ್ಬಿಣಾಂಶ ಸಹ ಇದರಲ್ಲಿ, ಗುಣಮಟ್ಟದ ಕಬ್ಬಿಣಾಂಶ ಇದೆ. ಹಾಗಾಗಿ ಅನಿಮಿಕ್ ರೋಗ ಅಂದರೆ ರಕ್ತಹೀನತೆಯಿಂದ ಯಾರು ಬಳಲ್ತಾ ಇರ್ತಾರೆ ಅವರಿಗಿದು ಬಹಳ ಉಪಯುಕ್ತವಾದದ್ದು. ಇನ್ನು ರಕ್ತ ಒತ್ತಡದ ಸಮಸ್ಯೆ ಇದಂತೂ ಸಾಮಾನ್ಯ ಬಿಡಿ, ಹಾಗಾಗಿ ಅವರಿಗೆ ಇಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅಂಶದ ಅನುಪಾತ ಇರೋದ್ರಿಂದ, ಸರಿಯಾದ ಅನುಪಾತ ಇರೋದ್ರಿಂದ ಬಹಳ ಒಳ್ಳೆಯದು. ಹಾಗಾಗಿ ಇದು ಒಂದು ರೀತಿ ಔಷಧಿ ಅಂದ್ರೂ ಏನು ತಪ್ಪಿಲ್ಲ ಅಲ್ಲ ವೇದಾವತಿ ಅವರೇ? ಹೌದು ಸರ್, ಅಣಬೆಯಲ್ಲಿ ಎಷ್ಟು ಪೋಷಕಾಂಶಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಔಷಧಿ ಗುಣಗಳು ಕೂಡ ಅಣಬೆಯಲ್ಲಿ ಅಷ್ಟೇ ಇದೆ. ಅಂದರೆ ಒಂದೊಂದು ರೀತಿಯ ಅಣಬೆಯಲ್ಲಿ ಒಂದೊಂದು ರೀತಿಯ ಔಷಧಿ ಗುಣಗಳಿದೆ. ಫಾರ್ ಎಕ್ಸಾಂಪಲ್ ಶಿಟಾಕೆ ಅಂತ ಹೇಳಿ ಒಂದು ಅಣಬೆ ಬರುತ್ತೆ. ಈ ಒಂದು ಅಣಬೆಯಲ್ಲಿ ಸೆಲೆನಿಯಂ ಅನ್ನುವಂಥ ಅಂಶ ಇದೆ. ಆ ಒಂದು ಅಂಶ ಏನು ಮಾಡುತ್ತೆ, ಅದನ್ನು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿಯಾಗಿ ಬಳಸ್ತಾರೆ. ಅಂದರೆ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟೋದಕ್ಕೆ ಆ ಒಂದು ಮಶ್ರೂಮನ್ನು ಬಳಸ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಫ್ಯೂಚರ್ ಇರುವಂತಹ ಮಶ್ರೂಮ್ ಅಂತಲೇ ಕರಿಬಹುದು ಶಿಟಾಕೆ ಮಶ್ರೂಮನ್ನು. ಮತ್ತು ಈ ಒಂದು ಅಣಬೆಯನ್ನು ಈ ಪೋಲಿಯೋ ಕಾಸ್ ಮಾಡುವಂತಹ ವೈರಸ್ಗಳಾಗಲಿ ಅಥವಾ ಎಚ್ ಐ ವಿ ಏಡ್ಸ್ ಉಂಟು ಮಾಡುವಂತಹ ವೈರಸ್ಗಳಾಗಲಿ ಅಥವಾ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ರೋಗಗಳು, ಈಸ್ಟ್ಗಳಿಂದ ಬರುವಂತಹ ರೋಗಗಳನ್ನು ಹತೋಟಿಯಲ್ಲಿಡುವಂತಹ ಶಕ್ತಿ ಅಣಬೆಯಲ್ಲಿದೆ. ಅದೇ ರೀತಿ ಈ ಒಂದು ಅಣಬೆಯಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಡಿಗಳ ಒಂದು ಪ್ರಮಾಣ ಜಾಸ್ತಿ ಇರೋದ್ರಿಂದ ಕಿಡ್ನಿಯ ಕಾರ್ಯವೈಖರಿತೆಯನ್ನು ಹೆಚ್ಚಿಸೋದಕ್ಕೆ ಇದನ್ನು ಬಳಸಲಾಗುತ್ತೆ. ಅಂದರೆ ತುಂಬ ನೀಟಾಗಿ ವರ್ಕ್ ಮಾಡೋದಕ್ಕೆ ಇದು, ಅಂದರೆ ಕಿಡ್ನಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾಯಿಲೆ ಇರೋರು ಕೂಡ ಇದನ್ನು ಧಾರಾಳವಾಗಿ ಬಳಸ್ಬೋದು. ಮತ್ತು ಈ ಒಂದು ಅಣಬೆಯನ್ನು ಯೂಶುವಲ್ ಆಗಿ ಆ್ಯಂಟಿ ಕ್ಯಾನ್ಸರ್, ಈಗ ಶಿಟಾಕೆಯನ್ನು ಆ್ಯಂಟಿ ಕ್ಯಾನ್ಸರ್ ಆಗಿ ಬಳಸ್ತಾರೆ, ಅದರಲ್ಲೂ ಆ್ಯಂಟಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರಲ್ಲಿ ಇದನ್ನು ಬಳಸಲಾಗುತ್ತೆ. ಇದರಲ್ಲಿ ಹೈಪೋಲಿಪಿಡಮಿಕ್ ಪ್ರಾಪರ್ಟಿ ಇದೆ ಅಣಬೆಯಲ್ಲಿ, ಮತ್ತು ಹೈಪೋ ಕೊಲೆಸ್ಟ್ರಾಮಿಕ್ ಪ್ರಾಪರ್ಟಿ ಕೂಡ ಅಣಬೆಯಲ್ಲಿದೆ. ಮತ್ತು ಆ್ಯಂಟಿ ಹೈಪರ್ ಟೆನ್ಷನ್ಗಳಿಗಾಗಿ ಇದನ್ನು ಹತೋಟಿಯಲ್ಲಿ ಇಡೋದಕ್ಕೆ ಬಳಸಲಾಗುತ್ತೆ. ಮತ್ತು ರಿಷಿ ಅಣಬೆ ಅಂತೇಳಿ ಒಂದು ಬರುತ್ತೆ. ಈ ಒಂದು ಅಣಬೆಗಳಿಂದ ಮಾತ್ರೆಗಳನ್ನು ಮಾಡ್ತಾರೆ, ಟಾನಿಕ್ಸ್ಗಳನ್ನು ಮಾಡ್ತಾರೆ, ಅಥವಾ ಕಷಾಯದ ರೂಪದಲ್ಲಿ ಇದನ್ನು ಔಷಧಿಯಾಗಿ ಬಳಸಲಾಗುತ್ತೆ. ಇವುಗಳು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಈಗ ಜಪಾನ್ನಂತಹ ದೇಶದಲ್ಲಿ ಅಣಬೆಗಳನ್ನು ಆಮರಣಾಂತರ ಅಣಬೆ ಅಂತೇಳಿ ಕರೀತಾರೆ. ಕೊರಿಯಾ ದೇಶದಲ್ಲಿ ಇದನ್ನು ಸುದೀರ್ಘ ಜೀವನದ ಅಣಬೆ ಅಂತಾನೆ ಕರೀತಾರೆ, ಈ ಒಂದು ರಿಷಿ ಅಣಬೆಯನ್ನು. ಅಂದರೆ ಈ ರೀತಿ ಸಾಕಷ್ಟು ಔಷಧೀಯ ಗುಣಗಳು ಅಣಬೆಯಲ್ಲಿದೆ. ಮತ್ತು ಈಗಾಗಲೇ ನೀವು ಹೇಳಿದ್ರಿ ಸಕ್ಕರೆ ಮತ್ತು ಸಕ್ಕರೆ ಪಿಷ್ಟದ ಅಂಶ ಅಂತೇಳಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರೋರು ಅಥವಾ ಡಯಾಬಿಟಿಕ್ ಪೇಷೆಂಟ್ಗಳಿಗೆ ಅಥವಾ ಮಧುಮೇಹಿಗಳಿಗೆ ಅಣಬೆ ಒಂದು ಪರ್ಯಾಯ ಆಹಾರ ಅಂತಾನೆ ಹೇಳ್ಬೋದು. ಮತ್ತು ಈ ಅಣಬೆ ತಿನ್ನಲು ಯಾವುದೇ ರೀತಿಯ ವಯಸ್ಸಿನ ನಿರ್ಬಂಧನೆ ಇಲ್ಲ, ಯಾವುದೇ ಏಜ್ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ಲ ಅಣಬೆಯಲ್ಲಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಅಥವಾ ಗರ್ಭಿಣಿ ಸ್ತ್ರೀಯರು ಪ್ರತಿಯೊಬ್ಬರು ಕೂಡ ತುಂಬ ಧಾರಾಳವಾಗಿ ಯಾವುದೇ ಮುಜುಗರ ಯಾವುದೇ ಹಿಂಜರಿಕೆ ಇಲ್ಲದೆ ಬಳಸುವಂಥದ್ದು ಈ ಅಣಬೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಅಣಬೆಯನ್ನು ಅಂದರೆ ಈ ಎಂಜೈಮ್ ಪ್ರೊಡಕ್ಷನಲ್ಲಿ ಅಥವಾ ಕಿಣ್ವಗಳ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ, ಎಥನಾಲ್ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ. ಅಂದರೆ ಇದರ ಬರೀ ಪೋಷಕಾಂಶ ಅಷ್ಟೇ ಅಲ್ಲ, ಔಷಧಿ ಅಷ್ಟೇ ಅಲ್ಲ, ಇದನ್ನು ಇಂಡಸ್ಟ್ರಿಯಲ್ ಅಪ್ಲಿಕೇಶನಲ್ಲೂ ಕೂಡ ಬಳಸಲಾಗುತ್ತೆ. ಸರಿ ವೇದಾವತಿಯವರು, ಈಗ ಇಷ್ಟೆಲ್ಲ ಉಪಯೋಗಗಳನ್ನು ಹೊಂದಿರುವಂತಹ ಈ ಅಣಬೆ ಜನರು ಹೆಚ್ಚು ಅದನ್ನ ಸಾಗುವಳಿ ಮಾಡ್ತಾ ಇಲ್ಲ, ಹೆಚ್ಚು ಬೆಳೀತಾ ಇಲ್ಲ, ಅದು ಹೆಚ್ಚು ಪ್ರಚಲಿತದಲ್ಲೂ ಇಲ್ಲ, ಬಹಳ ಸೀಮಿತ ಪ್ರದೇಶದಲ್ಲಿ ಅದನ್ನು ಬೆಳೀತಾರೆ ಮತ್ತೆ ಸೀಮಿತ ಜನ ಬಳಕೆ ಮಾಡ್ತಾ ಇದ್ದಾರೆ. ಯಾಕೆ, ಏನು ಕಾರಣ ಇದು? ಸರಿ, ನಮ್ಮ ರಾಜ್ಯದಲ್ಲಿ ಈ ಅಣಬೆ ಸಾಗುವಳಿ ಅಷ್ಟೊಂದು ಪ್ರಚಲಿತ ಇಲ್ಲ. ನಾವು ಅಣಬೆಯಲ್ಲಿ ಸಾಕಷ್ಟು ಪೋಷಕಾಂಶ ಇದೆ, ಔಷಧಿ ಗುಣಗಳಿದೆ ಅಂತ ಹೇಳ್ತೀವಿ, ಅಥವಾ ಅಣಬೆಯಿಂದ ಸಾಕಷ್ಟು ಉಪಯೋಗಗಳಿದೆ ಅಂತ ಹೇಳಿದ್ರು ಅಷ್ಟೊಂದು ಪ್ರಚಲಿತ ಆಗಿಲ್ಲ. ಇದಕ್ಕೆ ಮುಂಚೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಅನ್ನು ಹೇಳ್ತೀನಿ ಸರ್. ಈಗ ಒರಿಸ್ಸಾ ಅನ್ನುವಂಥ ರಾಜ್ಯದಲ್ಲಿ ಭತ್ತದ ಹುಲ್ಲಿನ ಅಣಬೆ ಅಂತೇಳಿ ಬೆಳೀತಾರೆ. ಆ ಭತ್ತದ ಹುಲ್ಲಿನ ಅಣಬೆದು ಅದರಲ್ಲಿ ಕೆಲವೊಂದು ಒಳ್ಳೆ ಗುಣಗಳು ಇದೆ, ಕೆಲವೊಂದು ಕೆಟ್ಟ ಗುಣಗಳು ಇದೆ ಆ ಒಂದು ಅಣಬೆಯಲ್ಲಿ, ಭತ್ತದ ಹುಲ್ಲಿನ ಅಣಬೆ. ಅದನ್ನು ನಾವು ಪ್ಯಾಡಿಸ್ಟ್ರಾ ಮಶ್ರೂಮ್ ಅಂತೇಳಿ ಕರಿತೀವಿ. ಆ ಒಂದು ಪ್ಯಾಡಿಸ್ಟ್ರಾ ಮಶ್ರೂಮು ಅದು ಎಲ್ಲ ಅಣಬೆಗಳಿಗೆ ಹೋಲಿಸಿದ್ರೆ ಅತ್ಯಂತ ರುಚಿ ಇರುವಂತಹ ಅಣಬೆ ಅಂತೇಳಿ ಕರಿತೀವಿ, ತುಂಬ ಟೇಸ್ಟಿಯೆಸ್ಟ್ ಮಶ್ರೂಮ್ ಅಂತೇಳಿ ಕರಿತೀವಿ. ಆ ಒಂದು ಅಣಬೆದು ಒಳ್ಳೆ ಗುಣ ಅದು. ಬಟ್ ಆ ಅಣಬೆಯನ್ನು ನಾವು ಕೊಯ್ಲು ಮಾಡಿದ ನಂತರ ಕೆಲವೇ ಗಂಟೆಗಳಲ್ಲಿ ಅದನ್ನು ನಾವು ಬಳಸಿಬಿಡ್ಬೇಕು. ಆ ಕೆಲವೇ ಗಂಟೆಗಳಲ್ಲಿ ಬಳಸಿಲ್ಲ, ನಾನು ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡ್ತೀನಿ ಅಂತಂದ್ರೂ ಕೂಡ ನಾವು ಆ ಅಣಬೆಯನ್ನು ಯಾವ ಕಾರಣಕ್ಕೂ ಸ್ಟೋರ್ ಮಾಡೋದಕ್ಕೆ ಬರಲ್ಲ.